ಅಧ್ಯಯನ ಮಾಡಿ ವೇದ ಅಧ್ಯಯನ ಮುಗಿಸಿ ತನ್ನ ಸ್ವಂತವರೆಗೆ ಬಂದು ಬರುವುದು ಅಂತ ಸಮಾವರ್ತ ಅಂದ್ರೆ ಗುರುಕುಲದಲ್ಲಿ ವೇದ ಅಧ್ಯಯನ ಮುಗಿಸಿ ತನ್ನ ಮನೆಗೆ ಬರಬಹುದು ಅಂದ್ರೆ ಅಲ್ಲಿಗೆ ಅಲ್ಲಿ ಗುರುಕುಲವಾಸದಲ್ಲಿ ಅದಕ್ಕೆ ಸಮಾವರ್ತನ ಅಂತ ಸಮಾವರ್ತ ಅಂದ್ರೆ ಗುರುಕುಲದಿಂದ ಮನೆಗೆ ಬರುವುದು ಅದಕ್ಕೆ ಪುರೋಹಿತರು ಬೇಡ ಅಧ್ಯಯನ ನೀವು ಕೊನೆ ಹಿಡ್ಕೊಂಡು ಕಾಫಿ ಹೋಗುತ್ತೆ ಅಂದ್ರೆ ಅವರು ಗುರುಕುಲದ ಅಧ್ಯಯನ ಮುಗಿಸಿ ಬಂದು ಮನೆಯನ್ನು ಮದುವೆ ನನಗೆ ಎಲ್ಲಕ್ಕಿಂತ ಮುಖ್ಯ ಜೀವನ ಸಾಕು ಯಾರು ಏನಕ್ಕೆ ಕರ್ಮಾನು ಹೇಳಬೇಕಾಗುತ್ತದೆ ಅಂತ ಆದ್ರೆ ನೀವು ಮರಣ ಹಾಕೊಂಡ್ರೆ ಸನ್ಯಾಸಿಗಳು ಸನ್ಯಾಸಿಗಳು ಏನ್ ಮಾಡಬೇಕು? ಅದು ಭಿಕ್ಷ ಭಿಕ್ಷ ಇದ್ರೆ ಈ ಮನೆ ಬಂದು ಇಡೀ ಮನೆ ಮಾಡಿಕೊಡ್ತಾರಲ್ಲ ಮತ್ತು ಪೂರ್ತಿ ಮಾತ್ರ ಕೊಟ್ಟಿ ತೊಗೊಳ್ತಾರೆ ಅದನ್ನು ತೊಗೊಬೇಕಾಗ್ತದೆ ಮತ್ತು ಮನೆ ಬೇಕಿದೆ ಯಾವತ್ತು ಸನ್ಯಾಸ ಅದರಲ್ಲ ಬರಿಗೆಯಲ್ಲಿ ಬಂದು ಇದ್ರೆ ಕಾಲು ಮಾಡಿ ಹೋಗ್ತಾರೆ. ಹಾಗಾಗಿ ಸನ್ಯಾಸಿಯನ್ನ ಸಾಕುವುದು ಇಡೀ ಚಂದ್ರವನ್ನೇ ವ್ಯವಸ್ಥೆ ಇರುವುದು ಗ್ರಹಸ್ಥಿಯ ವ್ಯವಸ್ಥೆ ಇಲ್ಲದೇ ಇದ್ರೆ ಬ್ರಹ್ಮಚಾರಿಯಲ್ಲಿ ಸನ್ಯಾಸಿಗಳು ಶ್ರೇಷ್ಠ ಇರಬಹುದು ಅದರ ವಿಷಯ ಆದ್ರೆ ಇವತ್ತು ಅದಕ್ಕೆ ಗ್ರಹಸ್ಥನ ಮೂಲಕ ಆಗಿರ್ತಕ್ಕೆ ಒತ್ತು ಕೊಡೋದಕ್ಕೆ ಕಾರಣ ಇಡೀ ವರ್ಣ ವ್ಯವಸ್ಥೆ ನಿಂತಿರುವುದು ಗ್ರಹಸ್ಥರಿಗೆ ಅದನ್ನು ಕುಟುಂಬ ಮದುವೆ ಮಾಡಿಕೊಂಡು ಸಂಸಾರಿಯಾಗಿ ಮತ್ತೆ ಕುಟುಂಬ ಅಂದ್ರೆ ವಿದ್ಯಾರ್ಥಿಗಳ ಕುಟುಂಬ ಅಲ್ಲಿ ಬಾಧಕರು ಮುಂದಿನ ಗುರುಗಳಲ್ಲಿ ಕೆಲಸ ಬಂದ ಏನು ಮಾಡಬೇಕು ಸುಜೋದಿಗೆ ಸ್ವಾಧಾರ ಎಂಬತ್ತಿ ಯಾರ ಮುಂದಿನ ಕೆಲಸ ನೀನು ಮತ್ತೆ ಅದರ ವಿದ್ಯಾರ್ಥಿಗಳು ಕಂಡು ಮನೆ ಮತ್ತೆ ಪ್ರತಿಯೊಂದು ಮನೆಯೂ ಗುರುಗಳು ಆಗಬೇಕು ಮನೆಯಲ್ಲಿ ಬಾಧಕರು ಜನರಿಗೆ ಅದು ಮುಖ್ಯ ಕೆಲಸ ಬಾಧಕರು ವಿದ್ಯಾರ್ಥಿಗಳು ಅದು ಕಷ್ಟ ಏನಂದ್ರೆ ಅಲ್ಲಿ ಕಲಿತು ಬಂದ ಕೂಡಲೇ ಇಲ್ಲಿ ಪಾಠ ಶುರು ಮಾಡುತ್ತೆ. ಶುಚಿ ಉದ್ದೇಶ ಸ್ವಾಧ್ಯಾಯ ವಿಜ್ಞಾನ ಮನೆಯಲ್ಲಿ ಶುಚಿಯಾದ ಸ್ಥಳದಲ್ಲಿ ತೆಗೆದುಕೊಂಡ್ರೆ ಮೊದಲು ಮನೆ ಕಟ್ಟುವುದೇ ಶುಚಿಯಾದ ಸ್ಥಳ. ಶುಚಿಯಾದ ಸ್ಥಳದಲ್ಲಿ ಎಲ್ಲಿ ನಮ್ಮ ಮನಸ್ಸಿಗೆ ಭಗವಂತನ ಚಿಂತನೆಗೆ ವಿರುದ್ಧವಾದಂತಹ ಆಂಟಿ ವೈಬ್ರೇಷನ್ ಸಿಗೋ ಅಂತಹ ಒಳ್ಳೆಯ ವೈಬ್ರೇಷನ್ ಇರತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ಮೊದಲು ಸಂಪದನ್ನು ಯಾವುದಾದ್ರೂ ಪುಣ್ಯಕ್ಷೇತ್ರದಲ್ಲಿ ಕರ್ಮ ಭವಿಷ್ಯಕ್ಕಾಗಿ ನಿಮಗೆ ಇದರಲ್ಲಿ ಕರ್ಮ ಮಾಡುವುದಕ್ಕೆ ಮನಸ್ಸು ಪ್ರಸನ್ನವಾಗ್ತದೆ ಅಂತಹ ಜಾಗಕ್ಕೆ ಇಡೀ ಭಾರತದಲ್ಲಿ ಅಂತ ವೈಬ್ರೇಷನ್ ಇಲ್ಲ. ಅದಕ್ಕೆ ಭಾರತದಲ್ಲಿ ಎಲ್ಲಿ ಶುಚಿಯಾದ ದೇಶ ಇದೆ ಅಲ್ಲಿ ಪುಣ್ಯಕ್ಷೇತ್ರಗಳು ಅಯೋಧ್ಯ ರಾಮಾಯಣ ಅನೇಕ ಜೀವಂತಿಕ ಪುನೀತಾರಾವಧಿ ಜೀವ ಸತ್ಯಕ್ಷೇತ್ರ ಅದು ಪುಣ್ಯಕ್ಷೇತ್ರವಾಗಿದೆ. ಅಲ್ಲಿ ಶುಚಿಯಾದಂತಹ ವಾತಾವರಣ ಯಾವಾಗಲೂ ವೈಬ್ರೇಷನ್ ಒಳ್ಳೆಯ ವೈಬ್ರೇಷನ್ ಇದೆ. ಇರಬೇಕಾಗಿಲ್ಲ ಯಾಕೆಂದ್ರೆ ಈ ಹತ್ತಿರದಲ್ಲಿ ಯಾವ ಮಹಾನಂದ್ಯ ಮಹಾನಂದ್ಯ ಕೆಂಪನಿಗೆ ಬಹಳ ಹಿಂದೆ ಅಂದ್ರೆ ವೈಬ್ರೇಷನ್ ಹಿಂದೆ ನಾನು ಹೋಗಿದ್ದೆ ಶಿಕ್ಷಣದ ವೈಬ್ರೇಷನ್ ತುಂಬಾ ವೈಬ್ರೇಷನ್ ಇದರಲ್ಲಿ ಹಾಗೆ ಒಂದು ಕಾಲದಲ್ಲಿ ಇದ್ದು ಇಲ್ಲಿ ಇರಬೇಕಾಗಿಲ್ಲ. ಮನುಷ್ಯರಿದ್ದಲ್ಲೂ ವೈಬ್ರೇಷನ್ ಪ್ರಾಣಿಗಳಿದ್ದಲ್ಲಿ ಮನುಷ್ಯರು ಹೆಚ್ಚು ಬಂದರೆ ಯಾತ್ರೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ವೈಬ್ರೇಷನ್ ಜಾಸ್ತಿ ಆಗುತ್ತೆ. ಸ್ವಚ್ಛ ಉದ್ದೇಶ ಅಂತಂದ್ರೆ ಎಲ್ಲಿ ನಮ್ಮ ಮನಸ್ಸು ಧ್ಯಾನಕ್ಕೆ ಅಡಿಯಾಗುತ್ತೋ ಅಂತ ಸಾತ್ವಿಕ ವೈಬ್ರೇಷನ್ ಇರತಕ್ಕಂತಹ ಸಾತ್ವಿಕ ಭೂಮಿಯಲ್ಲಿ ಹೋಗಿ ವಾಸ ಮಾಡಬೇಕು. ಆಮೇಲೆ ಅಂತಹ ಭೂಮಿಯಲ್ಲಿ ಇಲ್ಲಪ್ಪ ನಾವಿರುವ ಊರಿನಲ್ಲೇ ಆದಷ್ಟು ಹೆಚ್ಚು ಪವಿತ್ರವಾದ ವಾತಾವರಣ ಎಲ್ಲಿದೆ ಅಲ್ಲಿ ಹೋಗಿ ಮನೆ ಮಾಡಿ ನಾವು ಎಲ್ಲಿ ಮನೆಯಲ್ಲಿದ್ದೇವೆ ಆ ಮನೆಯೊಳಗೆ ಎಲ್ಲಿ ಹೆಚ್ಚು ಪವಿತ್ರವಾದ ವಾತಾವರಣ ಇದೆ ಅಲ್ಲಿ ಕೂತುಕೊಂಡಿ ಯಾಕೆ ಮನೆಯೊಳಗೂ ಎಲ್ಲ ಕಡೆ ಒಂದೇ ರೀತಿ ವೈಬ್ರೇಷನ್ ಇರೋದು. ಈ ಶುಚಿ ಉದ್ದೇಶ ನೋಡು ಮೊದಲು ನಾವು ಮನೆ ಸೆಲೆಕ್ಟ್ ಮಾಡೋದೇ ಶುಚಿ ಉದ್ದೇಶ. ಒಂದು ಮನೆ ನಾವು ಹೋಯ್ತು ನಮ್ಮ ಹಿರಿಯರು ಮಾಡಿಟ್ಟ ಮನೆ ಉಂಟು ಮನೆ ಸೆಲೆಕ್ಟ್ ಮಾಡೋ ಪ್ರಶ್ನೆ ಇಲ್ಲ. ಊರಿನಲ್ಲಿ ಬೇರೆ ಕಡೆ ಹೋಗು ಮನೆ ಹಿರಿಯರು ಮಾಡಿಟ್ಟ ಜಾಗ ಇದೆ ಅಲ್ಲಿ ಎಲ್ಲಿ ವೈಬ್ರೇಷನ್ ಜಾಸ್ತಿ ಇದೆ ಅಲ್ಲಿ ಮನೆ ಮನೆಯೂ ಹೆಚ್ಚಾಗಿದೆ ಅಲ್ಲಿ ಎಲ್ಲಿ ವೈಬ್ರೇಷನ್ ಜಾಸ್ತಿ ಇದೆ ಅಲ್ಲಿ ದೇವರು ಕೊನೆ ಮಾಡಬೇಕು. ಸ್ವಾಧ್ಯಾಯ ಅವರು ಮುಖ್ಯ ಕ್ರಮ ಇರುವುದು ನಿರಂತರವಾಗಿ ವಿದ್ಯಾರ್ಥಿ ಮದುವೆಯಾಗಿ ಬಂದ ಮೇಲೆ ಒಂದು ಕೆಲಸ ಏನು ಅಂದ್ರೆ ಜ್ಞಾನ ಅನ್ನೋದು ಮುಖ್ಯ ಕ್ರಮ ಜ್ಞಾನ ಪಡಿಸುವಂತ ಸ್ವಾಧ್ಯಾಯ ಮುಖ್ಯಾರ್ಥ ಅದಕ್ಕೆ ಉತ್ತರಾರ್ಥ ಸ್ವಾಧ್ಯಾಯ ಸ್ವಾಧ್ಯಾಯ ಪ್ರವಚನೆ ಏ ವೇದಿ ನಾಗೋ ಮೌಚರ್ಯ ತದ್ದಿನ ಭಕ್ತ ಸುಧಮ ಅಂತ ಒಂದು ವಿಧವಿಲ್ಲ, ಎರಡು ವಿಧವದು, ಎರಡು ವಿಧವಾಗಿಲ್ಲ, ಒಂದು ವಿಧ, ಯಾವತ್ತು ಸಾಧ್ಯತೆ ಶಾಖೆಯನ್ನಾದರೂ ಪಕ್ಷಿಗಳನ್ನ ಅದರ ಮನೆಯ ಸುತ್ತ ಇರತಕ್ಕಂಥ ಪ್ರಾಣಿಗಳನ್ನ ಅವಶ್ಯಕ ಅಂದವರು ಸೌರ ಪ್ರಮಾಣ ಆದರೆ ಅಂದ್ರೆ ಬೇರೆ ಒಂದು ದೇವತೆಗೆ ಮೂರ್ತಿಯಲ್ಲಿ ಏಕಾದಶಿ ದಿವಸ ಕೃಷ್ಣ ದೇವರ ಮಠದಲ್ಲಿ ಕೃಷ್ಣನಿಗೆ ಅನ್ನ ಸಮರ್ಪಣೆ ಮಾಡುತ್ತಾರೆ. ಏಕಾದಶಿ ದಿವಸ ಹೆಚ್ಚು ಮಾಡ್ತಾರೆ ಮತ್ತು ಗೋಪಾಲಕರು. ಆದರೆ ಯಾವುದಕ್ಕೋಸ್ಕರ ನಾವು ಪ್ರಸಾದವನ್ನು ಸ್ವೀಕರಿಸುವುದಕ್ಕೋಸ್ಕರ ಯಾವುದನ್ನು ಪ್ರಸಾದವನ್ನು ಸ್ವೀಕರಿಸುವುದಿಲ್ಲವೋ ಅದನ್ನು ಸಮರ್ಪಣೆ ಮಾಡಬೇಕು. ಏಕಾದಶಿ ದಿವಸ ಯಾರು ಏನು ತಗೊಂಡೋಗಿಲ್ಲ ಅಂತ ಕೋರ್ತಾರೆ. ಹೋಟೆಲ್ ಮಾಡಬೇಕು. ಒಪ್ಪುತ್ತೆ ಹೀಗೆ ಮುಖ್ಯ